ಗುರುವಾಗಿ ಬಂತು ಹರನಾದ ಲಿಂಗ ಧರ್ಮ ಬೋಧಕ ಶ್ರೀ ಸಿದ್ಧಲಿಂಗ ಶರಣ ಪೋಷಕ ಶ್ರೀ ಗುರುಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ನಮಿಸುವ ಬನ್ನಿ ಯೋಗಿ ತುಂಗನ ವೀರ ಶೈವ ಗುರು ಶ್ರೀ ಸಿದ್ಧಲಿಂಗ ಬೇಡಿದಿಷ್ಟಾರ್ಥವ ನೀಡುವ ಲಿಂಗ ಆಶಾ ಮೋಹವ ಕೊಳಿಸುವ ಭಂಗ ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಕೆಡೆಯೂರ ಶಿವ ಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ನಮಿಸುವ ಬನ್ನಿ ಯೋಗಿ ತುಂಗನ ಪರ ಶಿವನವತಾರಿ ಶ್ರೀ ಸಿದ್ಧಲಿಂಗ ದಾಸೋಹ ಮೂರುತಿ ಶ್ರೀ ಸಿದ್ಧಲಿಂಗ ಅನ್ನ ಜ್ಞಾನ ದಾಸೋಹನು ಲಿಂಗ ಕೆಡೆಯೂರ ಪುರ ಹರ ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವ ಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ನಮಿಸುವ ಬನ್ನಿ ಯೋಗಿ ತುಂಗನ ಅಷ್ಟಾವರ್ಣದ ಮಹೇಶ ಲಿಂಗ ಇಷ್ಟಲಿಂಗದೊಳು ಬಯಲಾದ ಲಿಂಗ ಜಗಪೋಷಕನು ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವ ಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ನಮಿಸುವ ಬನ್ನಿ ಯೋಗಿ ತುಂಗನ ಆಶ್ರಿತ ರಕ್ಷಕ ಶ್ರೀ ಸಿದ್ಧಲಿಂಗ ಅಗಣಿತ ಗುಣ ಗಣ ರೂಪನು ಲಿಂಗ ಸಿದ್ಧರ ಸಿದ್ಧನು ಶ್ರೀ ಸಿದ್ಧಲಿಂಗ ಅಮರಾಧೀಶ್ವರ ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವ ಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ನಮಿಸುವ ಬನ್ನಿ ಯೋಗಿ ತುಂಗನ ಈಶ ಸುರೇಶ ಶ್ರೀ ಸಿದ್ಧಲಿಂಗ ಅರ್ಜಿತ ಪಾಪ ವಿನಾಶಕ ಲಿಂಗ ಕಲಿಯುಗ ನರಕ ವಿನಾಶಕ ಲಿಂಗ ಮೌಳಿ ವಿಭೂಷಣ ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವ ಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ರಚಿಸುವ ಬನ್ನಿ ಯೋಗಿ ತುಂಗನ ಆಯ ಮನೋಹರ ಶ್ರೀ ಸಿದ್ಧಲಿಂಗ ಇಂದು ಕಲಾಧರ ಶ್ರೀ ಸಿದ್ಧಲಿಂಗ ಆತ್ಮಾನಂದ ಮಹೇಶನು ಲಿಂಗ ಕೆಡೆಯೂರ ವಾಸ ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವ ಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ನಮಿಸುವ ಬನ್ನಿ ಯೋಗಿ ತುಂಗನ ವಿರಾಜಿತ ಶ್ರೀ ಸಿದ್ಧಲಿಂಗ ಶಾಪ ವಿಮೋಚಕ ಶ್ರೀ ಸಿದ್ಧಲಿಂಗ ತಾಪ ನಿವಾರಣ ಶ್ರೀ ಸಿದ್ಧಲಿಂಗ ಭಕ್ತೋದ್ಧಾರಕ ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವ ಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ನಮಿಸುವ ಬನ್ನಿ ಯೋಗಿ ತುಂಗನ ಮುಕ್ತಿಯ ಮಾರ್ಗವ ತೋರುವ ಲಿಂಗ ಭಕ್ತಿಯ ಪಥವ ತೋರುವ ಲಿಂಗ ವಿರತಿಯ ಭಾನು ಶ್ರೀ ಸಿದ್ಧಲಿಂಗ ಜಗದೇಕ ಗುರು ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವ ಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ನಮಿಸುವ ಬನ್ನಿ ಯೋಗಿ ತುಂಗನ ಶೈವ ಸುರಧೇನು ಶ್ರೀ ಸಿದ್ಧಲಿಂಗ ಶಿವ ಮಂತ್ರ ಪ್ರಾಣ ಶ್ರೀ ಸಿದ್ಧಲಿಂಗ ಸುಗುಣ ಮಣಿಹಾರ ಶ್ರೀ ಸಿದ್ಧಲಿಂಗ ಮೋಕ್ಷ ಪ್ರಖ್ಯಾತ ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವ ಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ರಚಿಸುವ ಬನ್ನಿ ಯೋಗಿ ತುಂಗನ ಸಂಗಮ ಸಂಗನು ಶ್ರೀ ಸಿದ್ಧಲಿಂಗ ಮನಸಿದ್ಧ ಭಾವ ಪ್ರಸಿದ್ಧನು ಲಿಂಗ ಚಿತ್ಕನ ಶ್ರೇಷ್ಠನು ಶ್ರೀ ಸಿದ್ಧಲಿಂಗ ಚಿತ್ರಾಣಲಿಂಗನು ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವ ಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ನಮಿಸುವ ಬನ್ನಿ ಯೋಗಿ ತುಂಗನ ವೀರ ಶೈವಾಚಾರ ಸಾರನು ಲಿಂಗ ಲಿಂಗಾಭಿಧಾನ ಷಣ್ಮಂತ್ರವೇ ಲಿಂಗ ಮಂಗಳ ಚರಿತನು ಶ್ರೀ ಸಿದ್ಧಲಿಂಗ ಶಿವಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಕೆಡೆಯೂರ ಶಿವ ಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ತುಂಬಿರುವ ಶ್ರೀ ಸಿದ್ಧಲಿಂಗ ತವ ಸೇವೆ ಭಾಗ್ಯವ ಕರುಣಿಪಲಿಂಗ ಭಸ್ಮಾಂಗ ಭೂಷಿತ ಶ್ರೀ ಸಿದ್ಧಲಿಂಗ ಕಲ್ಪ ತರುವು ಎಡೆಯೂರಿನ ಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವ ಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ಮಂತ್ರ ಮೂರುತಿ ಶ್ರೀ ಸಿದ್ಧಲಿಂಗ ಭಾವ ಪ್ರಸಿದ್ಧನು ಶ್ರೀ ಸಿದ್ಧಲಿಂಗ ಅಂಗ ಗುಣಗಳ ದಹಿಸಿದ ಲಿಂಗ ಚಿನ್ಮಯಾತ್ಮಕನು ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವ ಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ದೇಶ ಸಂಚಾರವ ಗೈದವ ಲಿಂಗ ಹರನಾಗಿ ನರ ಪಾಪ ಹರಿಸಿದ ಲಿಂಗ ದೇಶ ಕಧಿಕ ಎಡೆಯೂರಿನ ಲಿಂಗ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವ ಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ಶ್ರೇಷ್ಠ ಸದ್ಗುಣ ಶ್ರೀ ಸಿದ್ಧಲಿಂಗ ಸತ್ಯ ಶಿವ ಧರ್ಮ ಪಾಲಕ ಲಿಂಗ ನೀತಿ ನಿಜ ತತ್ವ ನಿಧಿ ಶ್ರೀಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವ ಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ಅಹದರಿವಿನ ಗುಡಿ ವಾಸನು ಲಿಂಗ ಲಿಂಗವ ಪ್ರಾಣದುಳಿತವ ಲಿಂಗ ಮರೆವೆಯ ರಣ ಗುಣ ದಹಿಸುವ ಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವ ಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ಶಿವಶಾಸ್ತ್ರ ವೇದವ ಪಾಡಿದ ಲಿಂಗ ಮನದ ವ್ಯಾಧಿಗಳ ನೀಗಿದ ಲಿಂಗ ಪ್ರಬುದ್ಧಾರ್ಚಿತ ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವ ಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ಅನೇಕ ಸಿಂಧುವೆ ಶ್ರೀ ಸಿದ್ಧಲಿಂಗ ಸೃಷ್ಟಿ ರಕ್ಷಕನು ಶ್ರೀ ಸಿದ್ಧಲಿಂಗ ಕಾಮನಾಶನನು ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವ ಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ಶಿವಭಾವತವನಿಧಿ ಶ್ರೀ ಸಿದ್ಧಲಿಂಗ ಶಿವದೇವ ಪ್ರತಿನಿಧಿ ಶ್ರೀ ಸಿದ್ಧಲಿಂಗ ಶಿವ ಶರಣರ ಗುರು ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವ ಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ಕಗ್ಗೆರೆ ವನದೊಳು ಶ್ರೀ ಸಿದ್ಧಲಿಂಗ ಉಗ್ರ ರೂಪದ ಉತ್ತದಿ ಲಿಂಗ ಭರ್ತ ರೂಪದಿ ಭಕ್ತಗೆ ಲಿಂಗ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವ ಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ದೃಢರೂಪ ನೆನಿಸಿದ ಶ್ರೀ ಸಿದ್ಧಲಿಂಗ ಅರಿವಿನ ಆಚಾರ್ಯ ಶ್ರೀ ಗುರುಲಿಂಗ ಗಂಭೀರ ರೂಪನು ಶ್ರೀ ಸಿದ್ಧಲಿಂಗ ಭಕ್ತರ ಪ್ರಾಣನು ಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವ ಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ಬನ್ನಿ ಯೋಗಿ ತುಂಗನ ಮಹಾ ಮಹಾನುಭಾವನು ಶ್ರೀ ಸಿದ್ಧಲಿಂಗ ಪ್ರಸಂಗ ಬೋಧಕ ಶ್ರೀ ಗುರುಲಿಂಗ ಶ್ರೇಷ್ಠ ಶರಣ ಪರಿರಕ್ಷಕ ಲಿಂಗ ಯೋಗಗೋಷ್ಠಿಯ ತೊರೆದವ ಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ನಮಿಸುವ ಬನ್ನಿ ಯೋಗಿ ತುಂಗನ ಪ್ರಣವದಣುವಿನುಳು ಸುಳಿದವ ಲಿಂಗ ಲೋಲ ವಿನೋದನು ಶ್ರೀ ಸಿದ್ಧಲಿಂಗ ಪಂಚಾಚಾರ ಸುಮಾರ್ಗನು ಲಿಂಗ ಲಿಂಗ ಮೂರುತಿ ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ನಮಿಸುವ ಬನ್ನಿ ಯೋಗಿ ತುಂಗನ ಸದಾಚಾರವ ತಿಳುಹಿದ ಲಿಂಗ ಕಾಲ ಕಟ್ಟಳೆಯ ದೂರನು ಲಿಂಗ ಜಗದ ಹಂಗನು ತೊರೆದವ ಲಿಂಗ ಗುರುಲಿಂಗ ಜಂಗಮ ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವ ಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ನಮಿಸುವ ಬನ್ನಿ ಯೋಗಿ ತುಂಗನ ಗುರು ಸಾರ್ವಭೌಮನು ಶ್ರೀ ಸಿದ್ಧಲಿಂಗ ದೀರ್ಘಾಯು ವರದನು ಶ್ರೀ ಸಿದ್ಧಲಿಂಗ ಐಶ್ವರ್ಯದಾತನು ಶ್ರೀ ಸಿದ್ಧಲಿಂಗ ನಿರ್ಮೋಹರೂಪನು ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ನಮಿಸುವ ಬನ್ನಿ ಯೋಗಿ ತುಂಗನ ಬಾಗಿ ಬಂದವರ ಹರಸುವ ಲಿಂಗ ಮೆರೆದು ನಿಂತವರ ಅಳಿಸುವ ಲಿಂಗ ತನುಮನ ಶುದ್ಧನು ಶ್ರೀ ಸಿದ್ಧಲಿಂಗ ಸಾರನು ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ನಮಿಸುವ ಬನ್ನಿ ಯೋಗಿ ತುಂಗನ ಕರುಣಾಳು ಎಡೆಯೂರ ವಾಸನು ಲಿಂಗ ದೀನರ ಪೊರೆಯುವ ದೇವನು ಲಿಂಗ ಕೃಪೆಯ ತೋರುವ ಕರುಣಾಂತರಂಗ ಅವತಾಪಹರಣ ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ನಮಿಸುವ ಬನ್ನಿ ಯೋಗಿ ತುಂಗನ ನೆನೆದಲ್ಲಿರುವನು ಶ್ರೀ ಸಿದ್ಧಲಿಂಗ ಕರೆದರೆ ಬರುವನು ಶ್ರೀ ಸಿದ್ಧಲಿಂಗ ಭಕ್ತರ ನೆಂಟನು ಶ್ರೀ ಸಿದ್ಧಲಿಂಗ ಕಾರ್ಯನು ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ನಮಿಸುವ ಬನ್ನಿ ಯೋಗಿ ತುಂಗನ ದೋಷ ದುರಿತಗಳ ನೀಗುವ ಲಿಂಗ ಮರ್ಮವಿಲ್ಲದ ಈಶನು ಲಿಂಗ ಮರ್ತ್ಯಲೋಕದ ಜ್ಯೋತಿಯು ಲಿಂಗ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ನಮಿಸುವ ಬನ್ನಿ ಯೋಗಿ ತುಂಗನ ಜ್ಞಾನ ಜ್ಯೋತಿಯ ಬೆಳಗುವ ಲಿಂಗ ಅಜ್ಞಾನ ಕತ್ತಲೆ ಕಳೆಯುವ ಲಿಂಗ ಶಿವಯೋಗೀಶ್ವರ ಶ್ರೀ ಗುರುಲಿಂಗ ಕರುಣೆಯ ಸಿಂಧು ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ನಮಿಸುವ ಬನ್ನಿ ಯೋಗಿ ತುಂಗನ ಜಂಗಮರ ಕುಲ ದೈವನು ಲಿಂಗ ನಂಬಿದ ಭಕ್ತರ ಕೈ ಬಿಡಲಿಂಗ ಮನ ಮನೆಯಲ್ಲೂ ಇರುವನು ಲಿಂಗ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ನಮಿಸುವ ಬನ್ನಿ ಯೋಗಿ ತುಂಗನ ದೀನ ದಯಾಕರ ಶ್ರೀ ಸಿದ್ಧಲಿಂಗ ಭವರೋಗ ವೈದ್ಯನು ಶ್ರೀ ಸಿದ್ಧಲಿಂಗ ಶೋಕ ನಿವಾರಕ ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ನಮಿಸುವ ಬನ್ನಿ ಯೋಗಿ ತುಂಗನ ತ್ರಿಭುವನ ವಂದಿತ ಶ್ರೀ ಸಿದ್ಧಲಿಂಗ ಜಗಹಿತ ಕುದಿಸಿದ ಶ್ರೀ ಸಿದ್ಧಲಿಂಗ ವಿಶ್ವ ಜನಪ್ರಿಯ ಶ್ರೀ ಸಿದ್ಧಲಿಂಗ ಶಾಂತಿಯ ನೀಡುವ ಶ್ರೀ ಸಿದ್ಧಲಿಂಗ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ಧ್ವಜಿಸುವ ಬನ್ನಿ ಯೋಗಿ ತುಂಗನ. ಓಂಕಾರ ಪ್ರಿಯನು ಶ್ರೀ ಸಿದ್ಧಲಿಂಗ, ಔದಾರ್ಯ ಯೋಗಿ ಶ್ರೀ ಸಿದ್ಧಲಿಂಗ, ಆತ್ಮೋದ್ಧಾರದ ಸಾಧಕ ಲಿಂಗ, ಅನುಭೂತಿ ಭಾವನು ಶ್ರೀ ಸಿದ್ಧಲಿಂಗ. ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವ ಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ಧ್ವಜಿಸುವ ಬನ್ನಿ ಯೋಗಿ ತುಂಗನ. ಕ್ಷಾಮ ಕಳೆಯುವನು ಶ್ರೀ ಸಿದ್ಧಲಿಂಗ, ಕ್ಷೇಮ ನೀಡುವನು ಶ್ರೀ ಸಿದ್ಧಲಿಂಗ, ಸರ್ವಜ್ಞ ಮೂರುತಿ ಶ್ರೀ ಸಿದ್ಧಲಿಂಗ, ಪರಿಹಾರ ಶ್ರೀ ಸಿದ್ಧಲಿಂಗ. ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವ ಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ನಮಿಸುವ ಬನ್ನಿ ಯೋಗಿ ತುಂಗನ. ವೇದಾಗಮಗಳ ಸ್ವಾದನು ಲಿಂಗ, ಪ್ರಕಾಶ ರೂಪನು ಶ್ರೀ ಸಿದ್ಧಲಿಂಗ, ಪ್ರಶಾಂತ ಹೃದಯನು ಶ್ರೀ ಸಿದ್ಧಲಿಂಗ, ಶ್ರೀ ಸಿದ್ಧಲಿಂಗ. ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವ ಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ನಮಿಸುವ ಬನ್ನಿ ಯೋಗಿ ತುಂಗನ. ಶೀಲ ಸುಂದರನು ಶ್ರೀ ಸಿದ್ಧಲಿಂಗ, ನಿಗಮ ವಂದ್ಯನು ಶ್ರೀ ಸಿದ್ಧಲಿಂಗ, ಚೈತನ್ಯದಾಯಕ ಶ್ರೀ ಸಿದ್ಧಲಿಂಗ, ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವ ಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ಕೋಪಶೂನ್ಯನು ಶ್ರೀ ಸಿದ್ಧಲಿಂಗ, ರಾಗ ದೂರನು ಶ್ರೀ ಸಿದ್ಧಲಿಂಗ, ಜ್ಞಾನ ನೇತ್ರನು ಶ್ರೀ ಸಿದ್ಧಲಿಂಗ, ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವ ಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ವಚನಾಮೃತವನು ತಿಳುಹಿದ ಲಿಂಗ, ವರದ ಹಸ್ತನು ಶ್ರೀ ಸಿದ್ಧಲಿಂಗ, ಆನಂದಾಮೃತ ನೀಡುವ ಲಿಂಗ, ವಿನಾಶ ಶ್ರೀ ಸಿದ್ಧಲಿಂಗ. ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವ ಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ಕಲ್ಮಷರಹಿತನು ಶ್ರೀ ಸಿದ್ಧಲಿಂಗ, ಜನ್ಮ ಜರಾಮೃತಿ ನಾಶನ ಲಿಂಗ, ನಿರ್ಮಲ ದೀನ ಜನಪ್ರಿಯ ಲಿಂಗ, ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವ ಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ಮಂಡಲ ಸದ್ಗುರುಲಿಂಗ, ಜಟಾಧಾರನು ಶ್ರೀ ಸಿದ್ಧಲಿಂಗ, ಯೋಗಿ ಭೂಷಣ ಶ್ರೀ ಸಿದ್ಧಲಿಂಗ, ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವ ಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ಮೂಡುತಿ ಶ್ರೀ ಸಿದ್ಧಲಿಂಗ, ಮಂಗಳ ಕೊಡುವನು ಶ್ರೀ ಸಿದ್ಧಲಿಂಗ, ಮಂಗಳ ಧಾಮನು ಶ್ರೀ ಸಿದ್ಧಲಿಂಗ, ಮಂಗಳ ಮೂರುತಿ ಶ್ರೀ ಸಿದ್ಧಲಿಂಗ, ಮಂಗಳ ಕೊಡುವನು ಶ್ರೀ ಸಿದ್ಧಲಿಂಗ, ಮಂಗಳ ಧಾಮನು ಶ್ರೀ ಸಿದ್ಧಲಿಂಗ, ಮಂಗಳ ವರಕರ ಶ್ರೀ ಸಿದ್ಧಲಿಂಗ, ಮಂಗಳ ಮೂರುತಿ ಶ್ರೀ ಸಿದ್ಧಲಿಂಗ, ಮಂಗಳ ಕೊಡುವನು ಶ್ರೀ ಸಿದ್ಧಲಿಂಗ, ಮಂಗಳ ಧಾಮನು ಶ್ರೀ ಸಿದ್ಧಲಿಂಗ.